ಇನ್ನೋವೇಶನ್ ಸೆಂಟರ್, ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ ಹಾಸನ. ಆಲೂಗೆಡ್ಡೆ ರೈತರಿಗೆ ಸೂಕ್ತ ಸಮಗ್ರ ಮತ್ತು ವೈಜ್ಞಾನಿಕ ತಂತ್ರಜ್ಞಾನಗಳ ಬಗ್ಗೆ ನಿರಂತರ ಪ್ರಾಯೋಗಿಕ ತರಬೇತಿ ಮತ್ತು ಸಹಕಾರ. ಆಲೂಗೆಡ್ಡೆ ಬೆಳೆಗೆ ಸಂಬಂಧಿಸಿದ ಎಲ್ಲಾ ಪಾಲುದಾರರ ಸಮನ್ವಯತೆ ಮೂಲಕ ಆಲೂಗೆಡ್ಡೆ ಬೆಳೆಗಾರರ ಇಳುವರಿ ಮತ್ತು ಆದಾಯ ಹೆಚ್ಚಿಸುವುದು. ಮಹಿಳೆ ಮತ್ತು ಯುವಕರ ಸಕ್ರಿಯ ಭಾಗವಹಿಸುವಿಕೆ ಮೂಲಕ ಸಮಗ್ರ ಅಭಿವೃದ್ಧಿ. ರೈತ ಅಧ್ಯಯನ ಗುಂಪುಗಳ ಮೂಲಕ ಆಲೂಗೆಡ್ಡೆ ರೈತರ ಸಂಘಟನೆ ಮತ್ತು ಸಬಲೀಕರಣ. ರೈತರಿಂದ ರೈತರಿಗಾಗಿ, ರೈತರ ಸ್ವಾವಲಂಬನೆಗಾಗಿ ರೈತ ಉತ್ಪಾದಕ ಕಂಪನಿಗಳ ರಚನೆ. ರೈತ ಉತ್ಪಾದಕ ಕಂಪನಿಗಳ ಮೂಲಕ ಗುಣಮಟ್ಟದ ಬಿತ್ತನೆಗೆಡ್ಡೆ, ಇತರೆ ಬೆಳೆಗಳ ಬಿತ್ತನೆ ಬೀಜ, ಗೊಬ್ಬರ, ಔಷಧಿಗಳನ್ನು ಸೂಕ್ತ ಸಮಯದಲ್ಲಿ ಹಳ್ಳಿಗಳಿಗೆ ನೇರವಾಗಿ ಸರಬರಾಜು. ಗ್ರೀನ್ ಇನ್ನೋವೇಶನ್ ಸೆಂಟರ್, ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ ಹಾಸನ. ಕೇಳಿ ಕಾರ್ಯಕ್ರಮ ಚಿನ್ನದ ಗೆಂಡೆ. ರೈತ ಬಾಂಧವರೇ, ಇಂದಿನ ಚಿನ್ನದ ಗೆಂಡೆ ಈ ಬಾನುಲಿ ಸರಣಿಯಲ್ಲಿ ಸುಧಾರಿತ ಆಲೂಗೆಡ್ಡೆ ಬೇಸಾಯ ಈ ಕುರಿತ ಸಂವಾದವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಭಾಗವಹಿಸುತ್ತಿದ್ದಾರೆ ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆಯ ಸಂಯೋಜಕರಾದ ಎಂ ಪಿ ಸಿದ್ದೇಶ್ ಹಾಗೂ ಹಾಸನ ತಾಲೂಕು ತೇಜೂರಿನ ಲಾವಣ್ಯ. ಸಿದ್ದೇಶ್ ಅವರಿಗೆ ನಮಸ್ಕಾರ. ನಮಸ್ಕಾರ. ಲಾವಣ್ಯ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ. ಹೇಳಿ ಲಾವಣ್ಯ ಅವರೇ, ಎಲ್ಲಿವರೆಗೆ ಓದಿದ್ದೀರಾ ತಾವು? ನಾವು ಸೆಕೆಂಡ್ ಇಯರ್ ಫ್ಯೂಚರ್ ಓದಿದ್ದೀವಿ ಸರ್. ಹ್ಮ್, ನಿಮ್ಮ ಬಗ್ಗೆ, ನಿಮ್ಮ ತಂದೆ ತಾಯಿ ಬಗ್ಗೆ ಸ್ವಲ್ಪ ಹೇಳಿ. ನಮ್ ತಂದೆ ಹೆಸರು ಹನುಮಂತೇಗೌಡ ಅಂತ, ನಮ್ ತಾಯಿ ನಾಗರತ್ನ ಅಂತ. ಹ್ಮ್. ನಮ್ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ಸರ್, ಅವರು ಇಟ್ಟಿರೋಗಿದ್ದಾರೆ. ಮತ್ತೆ ನಮ್ಮನ್ನ ಇಲ್ಲಿ ತೇಜೂರಿಗೆ ಮದ್ವೆ ಮಾಡ್ಕೊಟ್ಟಿರೋ ನಮ್ ಹಸ್ಬೆಂಡ್ ಹೆಸರು ಅಪ್ಪಣ್ಣಗೌಡ ಅಂತ. ಜಮೀನ್ ಇದೆಯಾ? ಹಾ, ಜಮೀನ್ ಅವ್ರು ಮಾಡ್ತಾ ಇದೀವಿ ಸರ್. ಎಷ್ಟು ಎಕರೆ ಇದೆಯಮ್ಮ? ನಮಗೆ 4 ಎಕರೆ ಇದೆ ಸರ್. ನಿಮಗೆ ಮುಂಚೆಯಿಂದ ವ್ಯವಸಾಯ ಇಷ್ಟ ಆಯ್ತಾ? ಅಂದ್ರೆ ನಾವು ಸಣ್ಣದ್ರಿಂದ ನಮ್ ತಂದೆ ಡ್ಯೂಟಿ ಕೆಲಸದಲ್ಲಿ ಇರೋದ್ರಿಂದ ನಮ್ಗೆ ಬೇಸಾಯದ ಬಗ್ಗೆ ಗೊತ್ತಿರ್ಲಿಲ್ಲ. ಈಗ ಮದ್ವೆ ಆದ್ಮೇಲಿಂದ ಸ್ವಲ್ಪ ಎಲ್ಲ ತಿಳ್ಕೊಂಡಿದೀವಿ. ಪೊಲೀಸ್ನವ್ರನ್ನ ಮದ್ವೆ ಆಗ್ಬೇಕು ಅಂತ ಏನ್ ಆಸೆ ಇರ್ಲಿಲ್ವಾ ನಿಮ್ಗೆ? ಹಳೆ ಬರ ಯಾರು ಕೇಳತ್ತೆ ಸರ್. ಈಗ ರೈತನ್ ಮದ್ವೆ ಆಗಿದ್ದೀರಲ್ಲ, ಏನ್ ಅನ್ಸುತ್ತೆ? ಒಂದ್ ರೀತಿ ಉತ್ತಮ ಅನ್ಸುತ್ತೆ ಸರ್. ಹೇಗೆ? ದೇಶದ ಬೆಳಗ ಇದೆ ಅವರಲ್ವ ಸರ್, ರೈತರಲ್ವಾ. ಪೊಲೀಸ್ನವರು ರಕ್ಷಣೆ ಮಾಡ್ತಾರಲ್ಲಮ್ಮ. ಆದ್ರೂ ಅವ್ರದ್ದು ಒಂಥರ ರಕ್ಷಣೆ, ನಮ್ದು ಒಂಥರ ಜೀವನಕ್ಕಾಗಿ ಮಾಡ್ಲೇಬೇಕಲ್ವ ಸರ್ ರೈತರು. ಈಗ ಹೆಮ್ಮೆ ಇದೆ ನಿಮ್ಗೆ? ಹೌದು ಸರ್. ಓಕೆ, ಏನೇನ್ ಕೆಲಸ ಮಾಡ್ತೀರಿ ನೀವು? ನಾವು ಆಲೂಗೆಡ್ಡೆ ಹಾಕೋದು, ಶುಂಠಿ, ಜೋಳ, ರಾಗಿ ಎಲ್ಲ ಬೆಳೆ ಮಾಡೋದು ಕೆಲಸ ಮಾಡ್ತೀವಿ ಸರ್. ಅವ್ರದ್ದು ಅಂದ್ರೆ ಯಜಮಾನರ ಜೊತೆ ಜಮೀನಿಗೆ ಹೋಗ್ತೀರಿ? ಹೋಗ್ತೀವಿ ಸರ್. ಓಕೆ, ಈಗ ಆಲೂಗೆಡ್ಡೆ ಬೇಸಾಯದಲ್ಲಿ ಹೆಣ್ಣು ಮಕ್ಕಳ ಕೆಲಸ ಏನೇನ್ ಇರುತ್ತೆ ಅಂತ ಅನ್ಸುತ್ತೆ ನಮ್ಗೆ? ಅಂದ್ರೆ ಆಲೂಗೆಡ್ಡೆ ಹಾಕೋದ್ರಿಂದ ಮತ್ತೆ ಗೊಬ್ಬರ ಹಾಕೋದು, ಕಳೆ ಕೀಳೋದು ಎಲ್ಲ ಕೆಲಸ ಮುಕ್ಕಾಲ್ ಭಾಗ ಹೆಂಗಸ್ರದೇ ಇರುತ್ತೆ. ಮುಕ್ಕಾಲ್ ಭಾಗ ನೀವೇ ಮಾಡ್ತೀರಾ? ಇರುತ್ತೆ ಸರ್ ಅಲ್ವಾ, ಇವತ್ತಿಂದ ಮಾಡ್ಲೇಬೇಕಲ್ವಾ. ಮತ್ತಿನ್ ಕಾಲ್ ಭಾಗ ನಿಮ್ ಯಜಮಾನರು ಮಾಡ್ತಾರಾ? ಗಂಡಸ್ರುಗಳು ಮಾಡ್ತಾರೆ, ಅರ್ಧ ಮಾಡ್ತಾರೆ. ಇನ್ನೇನೋ ತರಬೇಕಾಗುತ್ತೆ ಅಲ್ಲಿ ಹೋಗ್ತಾರೆ, ಅದರಿಂದ ನಾವು ಮಾಡ್ತೇವೆ. ಸಂತೋಷ ಲಾವಣ್ಯ ಅವರೇ, ಈಗ ಏನಾದ್ರೂ ನೀವು ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಸಂಘ ಏನಾದ್ರು ಮಾಡ್ಕೊಂಡಿದ್ದೀರಮ್ಮ? ಮಾಡ್ಕೊಂಡಿದ್ದೀವಿ ಸರ್. ಏನಕ್ ಮಾಡ್ಕೊಂಡಿದ್ದೀರಿ? ಈ ಆಲೂಗೆಡ್ಡೆ ಶುಂಠಿ ಇದಕ್ಕೆಲ್ಲ ಒಂದು ಗೊಬ್ಬರಕ್ಕೆ ಬೇಕಾಗುತ್ತೆ, ಒಂದು ಆಳು ಕಾಳಿಗೆ ಬರುತ್ತೆ, ಎಲ್ಲದಕ್ಕೂ ಗಂಡಸರನ್ನೇ ಕೇಳಕ್ಕಾಗಲ್ಲ. ಅದರಲ್ಲಿ ಸ್ವಲ್ಪ ಉಳಿತಾಯ ಅಂತ ಇದ್ದೆ, ನಾವು ಅದ್ರಲ್ಲಿ ಬಂದಿದ್ದನ್ನ ಹಂಚ್ಕೊಂಡು ಯಾವ್ದು ಸಣ್ಣ ಬಳಸ್ಕೊತೀವಿ. ಏನ್ ನಿಮ್ ಸಂಘದ ಹೆಸರು? ಅನ್ನಪೂರ್ಣೇಶ್ವರಿ ಅಂತ ಇಟ್ಕೊಂಡಿದ್ವಿ. ಆಲೂಗೆಡ್ಡೆ ಸಂಘ ಅಂತ ಇಟ್ಕೋಬೋದಿತ್ತಲ್ವಾ? ಬೆಳೆಯೋದ್ರಿಂದ ಅದನ್ನು ಸೇರ್ಸ್ಕೊಂಡೆ ಇಟ್ಕೊಂಡಿದೀವಿ. ಅನ್ನಪೂರ್ಣೇಶ್ವರಿ ಆಲೂಗೆಡ್ಡೆ ಬೆಳೆಗಾರರ ಸಂಘ ಅಂತ ಇಟ್ಕೊಂಡಿದ್ದೀರಾ? ಹೌದೌದು. ಒಳ್ಳೇದಮ್ಮ, ಎಷ್ಟು ಜನ ಇದ್ದೀರಿ? 17 ಜನ ಇದ್ದೀವಿ. ಎಲ್ಲರೂ ಆಲೂಗೆಡ್ಡೆ ಬೆಳೆಗಾರರ? ಎಲ್ಲ ಆಲೂಗೆಡ್ಡೆ ಇದ್ದಾರೆ. ಒಳ್ಳೇದಮ್ಮ. ಈ ಸಂಘ ಮಾಡ್ಕೊಂಡ್ಮೇಲೆ ಏನೇನ್ ಪ್ರಯೋಜನ ಆಗಿದೆ ನಿಮ್ಗೆ ಹೇಳಿ. ಸಂಘದಿಂದ ಅಂದ್ರೆ ನಮಗೆ ಆಲೂಗೆಡ್ಡೆ ಇದು ನಮಗೆ ಗೊತ್ತಿರ್ಲಿಲ್ಲ ಸರ್, ಯಾವ ರೀತಿ ಬೆಳೆಯೋದು, ಅದು ಏನೇನು, ಅದಕ್ಕೆ ಗೊಬ್ಬರ ಹಾಕೋದು, ಅದ್ರ ವಿಧಾನ ಏನು ಅಂತ ಅಷ್ಟೇ ನಮಗೆ ಗೊತ್ತಿರ್ಲಿಲ್ಲ. ನಮ್ಗೆ ಇವರು ಆಲೂಗೆಡ್ಡೆ ಇದ್ರಿಂದ ಜಿಎಸ್ಟಿ ಇಂದ ಬಂದ್ಮೇಲೆ ನಮಗೆ ಮುಕ್ಕಾಲ್ಬಾಗ ಸ್ವಲ್ಪ ಎಲ್ಲಾ ರೀತಿಯೂ ತಿಳ್ಕೊಂಡಂಗಾಗಿ. ಏನೇನ್ ತಿಳ್ಕೊಂಡಿದ್ದೀರಿ ಹೇಳಿ ನನ್ಗೆ. ಅಂದ್ರೆ ಮುಂಚೆ ಸರ್ ಈಗ ಮನೆಯವರೆಲ್ಲ ಕೆಲಸ ಮಾಡ್ಬೇಕಾಗಿತ್ತು ಜಮೀನಿಗೆ ಹೋಗಿ. ಅದು ಎತ್ತು ನಲ್ಲಿ ಉಳುಮೆ ಮಾಡೋರು ಎತ್ತು ಜೊತೆನೆ ಹೋಗ್ಬೇಕಾಗಿತ್ತು ಅವಾಗ ಎಲ್ಲ. ಹಿಂಗ ಇವಾಗ ಅಂದ್ರೆ ಒಂದ್ಸತಿ ಟ್ಯಾಕ್ಟರ್ ಅಲ್ಲಿ ಒಡಸ್ಬಿಟ್ಟು ಮತ್ತೆ ಟ್ಯಾಕ್ಟರ್ ಅಲ್ಲೇ ಆಲೂಗಡ್ಡೆ ಹಾಕೋದು ಬಿತ್ತನೆ ಮಾಡೋದು ಇದೆಲ್ಲ ವಿಚಾರಗಳು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಇನ್ನೇನೇನ್ ಕಲ್ತ್ಕೊಂಡಿದ್ದೀರಿ? ಮತ್ತೆ ಅಂದ್ರೆ ಅವಾಗ ಅಂದ್ರೆ ಎತ್ತಿನಲ್ಲಿ ಒಂದು ಜಾಗ ಚಿಕ್ಕದ್ ಬರ್ತಿತ್ತು, ರೋಗಗಳು ಬರ್ತಿದ್ವಿ ಸರ್. ಇವಾಗ ಅಂದ್ರೆ ನಿಮ್ಗೆ ವಿಶೇಷ ಅಂತರ ಇರ್ಬೇಕು, ನಿಮ್ಗೆ ರೋಗಗಳು ಬರ್ದೇ ಇರೋ ತರ ನೋಡ್ಕೋಬೇಕು, ಮತ್ತೆ ಆಲೂಗಡ್ಡೆನ ನೀವ್ ಈ ತರ ಹಾಕ್ಬೇಕು, ಈ ತರ ಔಷಧಿಗಳನ್ನ ಸಿಂಪಡಣೆ ಮಾಡ್ಕೊಂಡು ಈ ತರ ರಾಸಾಯನಿಕ ಗೊಬ್ಬರಗಳು ಈ ತರ ಎಲ್ಲಾ ಮಾಡ್ಕೋಬೇಕು ನೀವು ಭೂಮಿಗೆ ಅಂತ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಅಂದ್ರೆ ಮುಂಚೆ ನೀವು ಆಲೂಗಡ್ಡೆ ಬೆಳೀತಾ ಇದ್ದಿದ್ದಕ್ಕೂ ಈಗ ಬೆಳೆಯೋದಕ್ಕೂ ಬಹಳ ವ್ಯತ್ಯಾಸ ಇದೆ. ವ್ಯತ್ಯಾಸದಿಂದ ಒಳ್ಳೇದಾಗಿದೆ ಅಂತೀರಾ? ಒಳ್ಳೇದಾಗಿದೆ. ಏನೇನು ಒಳ್ಳೇದಾಗಿದೆ ಹೇಳಿ. ಅಂದ್ರೆ ಮುಂಚೆ ಹಾಕೋದ್ರಿಂದ ರೋಗಗಳು ಬೇಗ ಬರ್ತಿತ್ತು, ಹತ್ತತ್ರ ಹಾಕೊಳ್ಳೋದು ರೋಗ ಬರ್ತಿತ್ತು. ಇವಾಗ ಅಂದ್ರೆ ಒಂದ್ ಸ್ವಲ್ಪ ದೂರ ಹಾಕೋದು, ಮತ್ತೆ ಡಿಸ್ಟೆನ್ಸ್ ಯಾವ ತರ ಮಾಡ್ಬೇಕು, ಅದಕ್ಕೆ ಯಾವ ತರ ನೀವು ಸಾಲುಗಳು ಹೊಡೆಯೋದು, ಯಾವ ತರ ಮಳೆ ಟೈಮಲ್ಲಿ ಯಾವ ತರ, ಬೇಸಿಗೆ ಟೈಮಲ್ಲಿ ಯಾವ ತರ ಅಂತ ಹೇಳೋದು, ಈ ತರ ಎಲ್ಲ ಒಂದೊಂದು ಕೆಲವೊಂದು ಇದೆಲ್ಲಾನು ಹೇಳ್ಕೊಟ್ಟಿದ್ದಾರೆ. ಈಗ ಚೆನ್ನಾಗಿ ಬರ್ತಾ ಇದೆ ಇಳುವರಿ ನಿಮ್ಗೆ? ಹೌದು ಬರ್ತಾ ಇದೆ. ಯಜಮಾನ್ರು ಖುಷಿಯಾಗಿದಾರ? ಇದ್ದಾರೆ. ಲಾವಣ್ಯ ಒಳ್ಳೆ ವಿಚಾರ ನಂಗೆ ಹೇಳ್ಕೊಟ್ಟಿದ್ದಾಳೆ ಅಂತ. ನಾವು ಸಂಘದಿಂದ ಹೇಳಿದಾರಲ್ಲ ವಿಚಾರಗಳನ್ನ, ನಾವು ಹೇಳ್ತೀವಿ ಈ ತರ ಮಾಡಿ ಅಂತ. ಅದರಿಂದ ನಮಗೂ ಉಪಯೋಗ ಆಗಿದೆ. ಮತ್ತೆ ಪಂಜಾಬ್ಗೆಲ್ಲ ಹೋಗಿದ್ವಲ್ಲ ನಾವು, ಎಲ್ಲ ನಮ್ಗೆ ಹಿಂಗೆ ಪ್ರವಾಸ ಕರ್ಕೊಂಡು ಹೋಗಿದ್ರು, ಹೋಗಿದ್ವಿ ಅಲ್ಲಿ ಎಲ್ಲ ಹಾಕಿರ್ದು ಗೆಂಡೆಗಳನ್ನ, ಅವ್ರು ಯಾವ್ಯಾವ ತರ ಔಷಧಿಗಳ ಸಿಂಪಡಣೆ ಮಾಡಿದ್ರು ಅದ್ರ ಬಗ್ಗೆ ಎಲ್ಲ ನೋಡ್ಕೊಂಡ್ ಬಂದಿದ್ದಲ್ಲ, ಅವೆಲ್ಲನೂ ಹೇಳಿದ್ವಿ ಸರ್ ಮನೆಯವ್ರು. ಇದನ್ನೇ ಬೀಜನೂ ನಾವು ಪಂಜಾಬ್ದಿಂದಾನೇ ತರ್ಸ್ಕೊಳ್ಳೋದ್ರಿಂದ ನಮಗೆ ಎಲ್ಲ ಒಂದು ಉತ್ತಮ ಅನ್ಸಿದೆ. ನಿಮ್ಮ ಯಜಮಾನ್ರು ಈಗ ನೀವ್ ಹೇಳ್ದಾಗ ಆಲೂಗಡ್ಡೆ ಬೇಸಾಯ ಮಾಡ್ತಿದಾರ? ಮಾಡ್ತಿದ್ದಾರೆ. ಸಿದ್ದೇಶ್ ಅವ್ರೆ, ಏನಿದು ಮಹಿಳೆಯರನ್ನೆಲ್ಲ ಸಂಘಟನೆ ಮಾಡ್ಕೊಂಡು ಆಲೂಗಡ್ಡೆ ಬೇಸಾಯದ ಬಗ್ಗೆ ತರಬೇತಿ ಕೊಡ್ತಾ ಇದ್ದೀರಲ್ಲ, ಸ್ವಲ್ಪ ವಿವರವಾಗಿ ಹೇಳ್ಬೋದಾ? ಮಹಿಳೆಯರು ಆಲ್ಮೋಸ್ಟ್ ಅವರು ಲಾವಣ್ಯ ಅವರು ಹೇಳ್ದಂಗೆ ಆಲೂಗಡ್ಡೆ ಬೆಳೆಯಲು ಪ್ರಮುಖವಾಗಿ ಪಾತ್ರ ಮಹಿಳೆಯರಿಗೆ. ಬಿಟ್ಟು ಈಗ ಗಂಡಸರಿಗೆ ನಾವು ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಮಾಡೋದನ್ನ ಹೆಣ್ಮಕ್ಳನ್ನ ನಾವು ಒಕ್ಕೂಡಿಸ್ಬಿಟ್ಟು ಅವರಿಗೆ ತರಬೇತಿ ಕೊಟ್ರೆ ನಮಗೆ ಯಾವ ರೀತಿ ರಿಸಲ್ಟ್ ಸಿಗ್ಬಹುದು, ಏನು ಹೆಲ್ಪ್ ಆಗ್ಬಹುದು ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಿ ಹೆಣ್ಮಕ್ಳನ್ನ ಸಂಘಗಳನ್ನ ಮಾಡಿದ್ವಿ. ಸಂಘಗಳನ್ನ ಮಾಡಿ ಅವರಿಗೆ ಆಲೂಗಡ್ಡೆ ಬೆಳೆಯಲ್ಲಿ ತಾಂತ್ರಿಕ ಮಾಹಿತಿಯನ್ನ ನೀಡ್ಕೋಬಹುದು. ಈಗ ಆಲೂಗಡ್ಡೆ ಯಾವ ರೀತಿ ನೀವು ತಂದು ಕೂಡಲೇ ಗ್ರೇಡಿಂಗ್ ಮಾಡೋದಾಗಿರ್ಬೋದು, ಹೆಣ್ಮಕ್ಳೇ ಮಾಡೋದು, ಜೆಂಟ್ಸ್ ಆಲ್ಮೋಸ್ಟ್ ಕಡಿಮೆ. ಹಾಗಾಗ್ಬಿಟ್ಟು ಆಲೂಗಡ್ಡೆ ಗ್ರೇಡಿಂಗ್ ಮಾಡೋದು, ಅದನ್ನ ಕತ್ತರಿಸ್ತಕ್ಕಂಥದ್ದು, ಅದು ಬೀಜೋಪಚಾರ ಮಾಡ್ತಕ್ಕಂಥದ್ದು, ನೆಕ್ಸ್ಟ್ ಬಿತ್ತನೆ ಮಾಡಿದಾಗ ಸಾಲಿಂದ ಸಾಲಿಗೆ ಅಂತರ, ಪ್ಲಸ್ ಸೀಡ್ಸಿಂದ ಸೀಡ್ಸ್ಗೆ ಅಂತರ. ಮುಂಚೆ ರೈತರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಸಾಲಿಂದ ಸಾಲಿಗೆ ಒಂದೂವರೆಯಿಂದ ಒಂದು ಮುಕ್ಕಾಲು ಅಡಿ ಅಂತರ ಕೊಡ್ತಾ ಇತ್ತು. ಅದರಿಂದ ಪ್ರಾಬ್ಲಮ್ ಏನಾಗ್ತಿತ್ತು ಅಂತಂದ್ರೆ ಬೆಳೆ ಬಂದ ಮೇಲೆ ಗಾಳಿ ಸರಿಯಾಗಿ ಆಗ್ತಾ ಇರಲಿಲ್ಲ, ರೋಗ ಬಿದ್ದರೆ ಬೇಗ ಕ್ಲಿಯರ್ ಆಗ್ತಿಲ್ಲ, ಎಲ್ಲಾ ಸಮಸ್ಯೆ ಇರೋದ್ರಿಂದ ಅಲಗೆ. ಮತ್ತೆ ಇನ್ನೊಂದು ಮಣ್ಣನ್ನ ರೈಸ್ ಮಾಡೋದಕ್ಕೆ ಅಂದ್ರೆ ದಿನ ದಪ್ಪ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ, ಯಾಕಂದ್ರೆ ಸಾಲಿನ ಅಂತರ ಕಡಿಮೆ ಇರೋದ್ರಿಂದ ಮಣ್ಣು ಏರ್ತಾ ಇರಲಿಲ್ಲ, ಅದರಿಂದ ರೋಗ ಇರ್ಬೋದು, ಆಲೂಗಡ್ಡೆ ಇಳುವರಿ ಕಡಿಮೆ ಆಗ್ತಿತ್ತು, ನೆಕ್ಸ್ಟ್ ಹಸಿರುಗಡ್ಡೆಗಳು ಜಾಸ್ತಿ ಬರ್ತಾ ಇತ್ತು, ಗೋಲಿ ಬರ್ತಾ ಇತ್ತು. ಅದಕ್ಕೆ ನಮ್ಮ ಯೋಜನೆ ಕಡೆಯಿಂದ ಇದನ್ನ ರಿಸಲ್ಟ್ ಮಾಡಿಬಿಟ್ಟು ಸಾಲಿಂದ ಸಾಲಿಗೆ ಎರಡು ಕಾಲಡಿ, ಪ್ಲಸ್ ಸೀಡ್ಸಿಂದ ಸೀಡ್ಸಿಗೆ ಇನ್ನೊಂದು ರೈತರು ಮಾಮೂಲಿ ಆಗ್ತಾ ಇದ್ರು. ರೈತರು ಪ್ರಕಾರ ಪದ್ಧತಿಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಗೇಣೆ ತೋಟ ಅಂತ ಹೇಳ್ತಾರೆ. ಗೇಣೆ ತೋಟ ಅಂತಂದ್ರೆ 6 ಇಂಚಿಂದ 8 ಇಂಚ್ವರೆಗೂ ಆ ಬೀಜದಿಂದ ಬೀಜಕ್ಕೆ ಡಿಸ್ಟೆನ್ಸ್ ಕೊಡ್ತಾ ಇದ್ರು. ಇಷ್ಟು ಮಾಡೋದ್ರಿಂದ ಏನಾಗುತ್ತೆ, ಗಿಡದಿಂದ ಗಿಡಕ್ಕೂ ಅದ್ರ ಮಧ್ಯದಲ್ಲಿ ಗಾಳಿ ಪಾಸ್ ಆಗೋವಷ್ಟು ಜಾಗ ಉಳಿಯುತ್ತೆ. ಇನ್ನೊಂದು ಗಿಡ ಡೆವಲಪ್ಮೆಂಟ್ ಆದ್ರೂ ಸಹ ಮುಚ್ಕೊಳಲ್ಲ, ಆರಾಮಾಗಿರುತ್ತೆ, ಹಾಗಾಗಿ ರೋಗನೂ ಕಂಟ್ರೋಲ್ ಇರುತ್ತೆ, ಇಳುವರಿನೂ ಜಾಸ್ತಿ ಬರುತ್ತೆ. 2 ಕಾಲಡಿ ಸಾಲೋದ್ರಿಂದ ಮಣ್ಣು ಜಾಸ್ತಿ ಸಿಗುತ್ತೆ, ದಿಂಡ ದಪ್ಪ ಬರೋದ್ರಿಂದ ಇಳುವರಿನೂ ಜಾಸ್ತಿ ಆಗುತ್ತೆ, ಗ್ರೀನ್ ಬರ್ತಕ್ಕಂಥದ್ದು ಸಹ ಕಡಿಮೆ ಆಗುತ್ತೆ, ನೆಕ್ಸ್ಟ್ ಗೋಲಿ ಪ್ರಮಾಣನೂ ಸಹ ಕಡಿಮೆ ಆಗುತ್ತೆ. ಮೂರನೇದಾಗಿ ಬಹುಮುಖ್ಯವಾಗಿ ದಿಂಡ ದಪ್ಪ ಬರೋದ್ರಿಂದ ಮಳೆ 4 ದಿನ ಒಂದ್ ವಾರ ಲೇಟ್ ಆಗಿ ಬಂದ್ರು ಸಹ, ಒಂದ್ಸಲ ಮಳೆ ಬಂದು ಒಂದ್ ವಾರ ಗ್ಯಾಪ್ ಕೊಟ್ಟು ತದನಂತರ ಮಳೆ ಬಂದ್ರು ಸಹ ಆ ದಿಂಡಿನಲ್ಲಿ ನೀರಿನಂಶ ಜಾಸ್ತಿ ಹೆಚ್ಚಿಸ್ಕೊಳ್ತಾರೆ. ಅದಕ್ಕೆ ಸಾಲಿನಿಂದ ಸಾಲಿನ ಅಂತರವನ್ನ ಜಾಸ್ತಿ ಮಾಡಿದ್ವಿ. ಜಾಸ್ತಿ ಮಾಡೋದ್ರಿಂದ ಇಷ್ಟು ಅನುಕೂಲ ಆಯ್ತು. ಹೆಣ್ಮಕ್ಳನ್ನ ಒಗ್ಗೂಡಿಸ್ಬಿಟ್ಟು ಏನಕ್ಕೆ ಮಾಡ್ತಾ ಇದೀವಿ ಅಂತಂದ್ರೆ, ಹೆಣ್ಮಕ್ಳಿಗೆ ಎಜುಕೇಟ್ ಮಾಡಿದ್ರೆ ಹೆಣ್ಮಕ್ಳು ಮುತುವರ್ಜಿ ವಹಿಸ್ಕೊಂಡು ಕೆಲಸ ಮಾಡೋದಾಗಿರ್ಬೋದು, ಅದನ್ನ ಗ್ರೇಡಿಂಗ್ ಮಾಡ್ತಕ್ಕಂಥದ್ದು. 10 ತಿಂಗಳಾದ್ರೆ ಏನ್ ಮಾಡ್ತಾರೆ, ಏ ಇದೆ ಅಲ್ವಾ ಇನ್ನೇ ಮುಂಚೆ ಎಲ್ಲ ಮಾಡಿದೀವಲ್ವಾ, ಈಗಿನ್ನೇನ್ ಮಾಡೋದಿದೆ, ಇವ್ರು ಹೇಳಿದ ಕೂಡಲೇ ನಮ್ಗೆ ಬದಲಾಗುತ್ತಾ ಅನ್ನೋ ಉದಾಹರಣೆ ಸೀನತೆ ಮಾಡ್ತಾರೆ ಅಂತ ಅಲ್ಲ, ಸ್ವಲ್ಪ ಸ್ವಲ್ಪ ಜನಕ್ಕೆ ಕೆಲವೊಂದು ಇದ್ದೇ ಇರ್ತಾರೆ. ಆತರ ಮಾಡೋದು ನಮ್ಮ ಮಂಗ್ಲೇಟ್ ಆದ್ಮೇಲೆ ಮಹಿಳೆಯರು ಇದನ್ನೆಲ್ಲ ಅವ್ರಿಗೆ ಟೈನ್ ಅಪ್ ಮಾಡಿದ್ವಿ. ಸೈನ್ ಅಪ್ ಮಾಡಿದ್ಮೇಲೆ ಅವರು ಬಹುಮುಖ್ಯವಾಗಿ ಈ ಆಲೂಗಡ್ಡೆ ಗ್ರೇಡಿಂಗ್ ಮಾಡ್ತಕ್ಕಂಥದ್ದು ಮುಂಚಿತವಾಗಿ ಮೂರರಿಂದ ನಾಲ್ಕು ಭಾಗ ಐದು ಭಾಗ ಆರು ಭಾಗ ಕಟ್ ಮಾಡ್ತಾ ಇದ್ರು. ದಪ್ಪ ಗೆಂಡೆ ಬಂತು ಅಂತ ಹೇಳಿದ್ರೆ ಕಟ್ ಮಾಡ್ತಕ್ಕಂಥದ್ದು ಅವರಾಗಿರೋದ್ರಿಂದ ಉಪಯೋಗಿಸ್ಕೊಂಡು ಅದನ್ನ ಎರಡು ಭಾಗ ಮಾಡ್ತಾರೆ. ಅದನ್ನ ದಪ್ಪ ಇತ್ತು ಅಂತಂದ್ರೆ ಮೀಡಿಯಂ ಇತ್ತು ಅಂತಂದ್ರೆ ಅದನ್ನ ಕಟ್ ಮಾಡಲ್ಲ, ಮುಂದ್ಗೆಡ್ಡೆನೆ ಚಿತ್ತೆ ಮಾಡ್ತಾರೆ. ಇನ್ ದಪ್ಪ ಇರೋಂಥದ್ನ ಕಟ್ ಮಾಡಿಬಿಟ್ಟು ಅವರೇನೆ ಎಂಪಾಡಿಪೇನ ಸ್ಪ್ರೇ ಮಾಡೋದು, ಬೀಜೋಪಚಾರ ಮಾಡುತ್ತಾರೆ. ಎಷ್ಟು ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ನೀವು? ನಾನು ಟೋಟಲ್ ಐದು ಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಯಾವ್ಯಾವ ಹಳ್ಳಿ? ಅಚ್ಚಗೊಂಡನಹಳ್ಳಿ, ಬೇಲೂರು, ರಾಯಪುರ, ವೀರಾಪುರ, ಕೊಂಡಜ್ಜಿ. ಎಷ್ಟು ಮಹಿಳಾ ಗುಂಪುಗಳನ್ನ ಮಾಡಿದ್ದೀರಿ? ಸದ್ಯಕ್ಕೆ ನಂದ್ರಲ್ಲಿ ಒಂದಿದೆ, ಒಂದು ಮಹಿಳಾ ಗುಂಪಿದೆ, ಇನ್ನೊಂದ್ರಲ್ಲಿ ಮಹಿಳೆಯರು ಇಬ್ಬರಿದ್ದಾರೆ. ನಿಮ್ಮ ಈ ಮಹಿಳಾ ಗುಂಪು ಹಣವನ್ನ ಉಳಿತಾಯ ಮಾಡುತ್ತಾ? ಹಾ ಸರ್, ಪ್ರತಿ ವಾರ ಸಂಘ ಸೇರ್ಕೊಂತಾರವರು. ಪ್ರತಿ ವಾರ ಸಂಘ ಸೇರ್ಕೊಂಡು ಅವರು ಪ್ರತಿಯೊಬ್ಬರು 50-50 ರೂಪಾಯಿ ಕಂಪಲ್ಸರಿ ಸೇವಿಂಗ್ಸ್ ಮಾಡ್ಕೊಂತಾರೆ. ಆ ಸೇವಿಂಗ್ಸ್ ಮಾಡ್ಕೊಂಡಂತ ಹಣನ ಆ ಸಂಘದ ಹೆಸರಲ್ಲಿ ಒಂದು ಅಕೌಂಟ್ ಓಪನ್ ಮಾಡ್ಕೊಂಡಿದ್ದಾರೆ. ಆ ಸಂಘದ ಅಕೌಂಟಿಗೆ ಹಾಕ್ಬಿಟ್ಟು ಯಾರಿಗೆ ಆ ವಾರ ಪ್ರಾಬ್ಲಮ್ ಇರುತ್ತೋ ಅಂತವ್ರಿಗೆ ಇಂಟರ್ನಲ್ ಲೆಂಡಿಂಗ್ ಅಂತ ಅಂದ್ರೆ ಅವರಾಗಿ ಉಳಿತಾಯ ಆಗಿದ್ದನ್ನ ಅಲ್ಲೇ ಅವ್ರಿಗೆ ತೊಂದರೆ ಇರೋವಂಥವ್ರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಅಂದ್ರೆ ಬೇರೆ ಕಡೆ ಹೊರಕ್ಕನ್ನಕ್ಕೆ ಹೋದ್ರೆ 4-5% ಕಿಟ್ಟೆ ಬಡ್ಡಿ ಕೊಡ್ಬೇಕಾಗುತ್ತೆ. ಬಟ್ ಇಲ್ಲಿ ಇವರೇ ಇದು ಮಾಡ್ಕೊಳೋದ್ರಿಂದ ಇವರೇ ಸೇವಿಂಗ್ಸ್ ಮಾಡ್ಕೊಂಡು ಇವ್ರು ಇವರೇ ಕೊಟ್ಕೊಳೋದ್ರಿಂದ 1% ಹಿಂಗೆ ಕಡಿಮೆ ಬಡ್ಡಿ ದರದಲ್ಲಿ ಹೆಲ್ಪ್ ಆಗ್ಬೇಕು ಅನ್ನೋ ಉದ್ದೇಶ ಮಾಡ್ಕೊಂಡಿದ್ದಾರೆ. ಇನ್ನೊಂದು, ಇವರು ಉಳಿತಾಯ ಮಾಡೋದ್ರ ಜೊತೆಗೆ 4 ಜನ ಸೇರ್ಕೊಂಡು ಯಾವ್ದಾದ್ರು ಒಂದು ಬೆಳೆ ಬಗ್ಗೆ ಮಾಹಿತಿನ ಚರ್ಚೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನನ್ನ ಹೊಲದಲ್ಲಿ ಇಂಥ ಪ್ರಾಬ್ಲಮ್ ಆಗಿದೆ, ಇವ್ರ ಹೊಲದಲ್ಲಿ ಇಂಥ ಪ್ರಾಬ್ಲಮ್ ಆಗಿದೆ, ಇನ್ನೊಬ್ಬ ಹೊಲದಲ್ಲಿ ಇಂಥ ಪ್ರಾಬ್ಲಮ್ ಆಗಿದೆ, ಅದು ನೀವೇನ್ ಮಾಡಿದೀರಾ, ನೀವೇನ್ ಮಾಡಿ ಸರ್, ಇದ್ರಲ್ಲಿ ಯಾವ್ದು ಬೆಸ್ಟ್ ಮೆಥಡ್, ಯಾವ್ದನ್ನ ಸ್ಪ್ರೇ ಮಾಡಿದ್ರೆ ರೋಗ ಕಂಟ್ರೋಲ್ ಆಗ್ಬಹುದು, ಯಾವ್ದು ಮಾಡಿದ್ರೆ ಹೆಚ್ಚು ಇಳುವರಿ ಇದಾಗ್ಬಹುದು ಅಂತ ಅವರವರಲ್ಲೇ ಚರ್ಚೆ ಮಾಡ್ಕೊಳ್ಳೋದಕ್ಕೆ ಒಂದು ವೇದಿಕೆ ಆಗಿದೆ. ಲಾವಣ್ಯ ಅವರೇ, ಈ ತರದ್ದೆಲ್ಲ ಕೆಲಸ ಮಾಡ್ತಾ ಇದ್ದೀರಾ ತಾವು? ಮಾಡ್ತಾ ಇದೀವಿ. ಹೇಳಿ ಅಮ್ಮ, ಪ್ರತಿ ವಾರ ಯಾವತ್ ಸೇರ್ಕತ್ತೀರಿ? ನಾವು ಸೋಮವಾರ ಸಂಜೆ 7 ಗಂಟೆ 7:30 ಸೇರ್ಕೊತೀವಿ ಸರ್. ಎಲ್ಲ ಫ್ರೀ ಇರ್ತಾರಲ್ಲ ರೈತರು ಮಹಿಳೆಯರೆಲ್ಲ, ಅವಾಗೆಲ್ಲ ಸೇರ್ಕೊಂಡು ಸಂಘಗಳು ಮಾಡ್ಕೊಂಡು ಯಾರಿಗೆ ತೊಂದರೆ ಇರುತ್ತೆ ಅಂತಾರೆ ಅವಾಗ ನಾವು ಹಣನ ತಗೋತೀವಿ. ಯಾರ್ಯಾರ ಮನೇಲಿ ಏನೇನ್ ಅಡಿಗೆ ಮಾಡಿದ್ರು, ಏನೇನ್ ತಿಂಡಿ ತಿಂದ್ರು ಎಲ್ಲ ಮಾತಾಡ್ತೀರಾ? ಎಲ್ಲ ಅದ್ರ ಬಗ್ಗೆನೂ ಮಾತಾಡ್ತೀವಿ, ಕಸಕುಪ್ಪನು ಮಾತಾಡ್ತಾರೆ, ಸಂಘನೂ ಮಾತಾಡ್ತಾರೆ, ಕೃಷಿ ಬಗ್ಗೆನೂ ಮಾತಾಡ್ಕೋತೀವಿ, ಇವತ್ತು ಏನ್ ಕೆಲ್ಸಕ್ಕೆ ಹೋಗಿರ್ತಿ ಏನ್ ಮಾಡ್ಕೊಂಡ್ವಿ ಅಂತ ಎಲ್ಲ ಕೇಳ್ಕೊತೀವಿ. ಓಕೆ, ಈಗ ಪ್ರತಿ ವಾರ ನೀವು ವ್ಯವಸಾಯದ ಬಗ್ಗೆ ಚರ್ಚೆ ಮಾಡಿರೋದ್ರಿಂದ ಏನ್ ಪ್ರಯೋಜನ ಆಗಿದೆ? ಪ್ರಯೋಜನ ಅಂದ್ರೆ ಯಾವ ರೀತಿ ನಾವು ಬೆಳೆ ಬೆಳ್ಕೋಬಹುದು, ಯಾವ್ದು ಉತ್ತಮ ಯಾವ್ದು ಇದು ಅಂತ ತಿಳ್ಕೊಂಡು ಮಾಡ್ಕೊಳಕ್ ಅನುಕೂಲ ಆಗಿದೆ. ಅಂದ್ರೆ ನೀವು ಪರಸ್ಪರ ಚರ್ಚೆ ಮಾಡಿ ನೀವು ಅವ್ರ ಹೊಲಕ್ಕೆ ಹೋಗೋದು, ಅವ್ರು ನಿಮ್ಮ ಹೊಲಕ್ಕೆ ಬರೋದು, ಈ ತರದ್ದೆಲ್ಲ ನಡೆಯುತ್ತಾ? ನಡೆಯುತ್ತೆ ಸರ್. ಈಗ ಒಂದು ಈಗ ನಮ್ಮ ಮನೇಲಿ ಇವತ್ತು ಕೆಲಸ ಇರುತ್ತೆ, ಕಳೆಗೆ ಬರಬಾರದು, ಮತ್ತೆ ಆಲೂಗಡ್ಡೆ ಹಾಕಕ್ಕ ಬರೋದು, ಬರ್ತೀರಾ ನೀವು ಅಂತೀವಿ, ಅವ್ರು ನಾವು ಬರ್ತೀವಿ ಅಂತಾರೆ, ಅವ್ರ ಮನೆಗೆ ನಾವು ಹೋಗೋದು ಇದೆಲ್ಲ ಮಾಡ್ಕೊತೀವಿ. ಓಹೋ, ಮುಯ್ಯಾಳ್ ಪದ್ಧತಿ. ಮಾಡ್ಕೊತೀವಿ ಸರ್. ನೀವು ಅವ್ರ ಜಮೀನ್ಗೆ, ಅವ್ರು ನಿಮ್ ಜಮೀನ್ಗೆ? ಹೌದೌದು ಸರ್, ಆ ತರ ಮಾಡ್ಕೊತೀವಿ. ಓಹೋ, ಪರವಾಗಿಲ್ವಲ್ಲಮ್ಮ, ಅನುಕೂಲ ಆಗಿದೆಯಲ್ಲ ಹಾಗಾದ್ರೆ. ಆಗಿದೆ ಆಗಿದೆ. ಓಕೆ, ಮತ್ತೆ ಈಗ ರೋಗ ಕೀಟಗಳು ಬಂದಾಗ ಗೊಬ್ಬರ ಹಾಕೋ ವಿಚಾರ ಇದನ್ನು ಪರಸ್ಪರ ಚರ್ಚೆ ಮಾಡ್ತೀರಿ? ಮಾಡ್ಕೋತೀವಿ ಸರ್. ಅವಾಗ ಏನ್ ಹೇಳ್ತಾರೆ, ನಮ್ಮ ಹೊಲಕ್ಕೆ ಈ ತರ ರೋಗ ಬಂದಿದೆ, ಏನ್ ಔಷಧಿ ಇದ್ ಮಾಡ್ಕೋಬೇಕು ಅಂತಾರೆ. ಅವಾಗ ನಮ್ಗೆ ಸಂಘ ಮಾಡಿದಾರ ಸರ್ಗಳು ಬಂದಿದೆ ಸರ್, ಬಂದು ಈ ರೀತಿ ಮಾಡಿ ಅಂತ ನಾವು ಚರ್ಚೆ ಮಾಡಿದಾಗ ಎಲ್ಲ ಈ ತರ ಮಾಡಿ ಅಂತ ಎಲ್ಲ ಹೇಳ್ಕೊಡ್ತಾರೆ ಸರ್. ಈಗ ಹಣ ಉಳಿತಾಯ ಮಾಡ್ತಿದ್ರಲ್ಲ, ಈಗ ಉಳಿತಾಯ ಮಾಡಿದ ಹಣನ ಒಬ್ರಿಗೆ ತಾವು ಕೊಡ್ತೀರಾ ಅಲ್ವಾ? ಹೌದು. ಅದರಿಂದ ಅವ್ರಿಗೇನ್ ಪ್ರಯೋಜನ ಆಗಿದೆ ಅಂತೀರಿ ಹಣ ಉಳಿತಾಯ ಮಾಡ್ತಿರೋದ್ರಿಂದ? ಅಂದ್ರೆ ಹಣ ಉಳಿತಾಯ ಅಂದ್ರೆ ಅವರು ಒಂದು ಗೊಬ್ಬರ ತರೋದಿಕ್ಕಾಗ್ಲಿ, ಮತ್ತೆ ಒಬ್ರಿಗೆ ಆಡು ಕಾಳಿಗೆ ಎಮರ್ಜೆನ್ಸಿ ಇರುತ್ತೆ ಅವ್ರಿಗೆ ಕೊಡೋದಿಕ್ಕಾಗ್ಲಿ, ಮತ್ತೆ ಇನ್ನೇನೋ ಒಂದು ಔಷಧಿ ತರಬೇಕಾಗುತ್ತೆ ಅದಕ್ಕೆ ಎಲ್ಲ ಉಪಯೋಗ ಆಗುತ್ತೆ. ಅಂದ್ರೆ ನೀವು ಉಳಿತಾಯ ಮಾಡ್ತಿರೋ ಹಣನ ನೀವು ಬ್ಯಾಂಕ್ ಅಲ್ಲಿ ಇಡ್ತೀರಾ? ಬ್ಯಾಂಕ್ ಅಲ್ಲಿ ಇಟ್ಬಿಟ್ಟು ತಗೋತೀವಿ, ಮತ್ತೆ ಜಮೀನಿಗಾಗಿ ಬಳಸ್ಕೊತೀವಿ ಸರ್ ವ್ಯವಸಾಯಕ್ಕೆಲ್ಲ. ಯಾವ ಬ್ಯಾಂಕ್ ಅಲ್ಲಿ ತಾವು ಖಾತೆ ತೆರೆದಿರೋದು? ನಮ್ಮೂರಲ್ಲೇ ಸೊಸೈಟಿ ಇದೆ ಸರ್, ಅದ್ರ ಸೊಸೈಟಿಗಳಲ್ಲೇ ಇನ್ವೆಸ್ಟ್ ಮಾಡಿದ್ದೀವಿ. ಓಕೆ ಓಕೆ, ಅಂದ್ರೆ ಸಹಕಾರಿ ಸಂಘದಲ್ಲಿ ನಿಮ್ಮ ಖಾತೆ ತೆಗೆದಿದ್ದೀರಿ? ಅವರು ನಿಮ್ಗೇನಾದ್ರು ಸಹಾಯ ಸಾಲ ಏನಾದ್ರು ಕೊಟ್ಟಿದಾರ ಸಂಘದಿಂದ? ಕೊಟ್ಟಿದ್ದಾರೆ. ಅಂದ್ರೆ ನೀವು ಮುಂಚೆ ಬ್ಯಾಂಕಿಗೆಲ್ಲ ಹೋಗ್ತಿರ್ಲಿಲ್ವಾ? ಹೋಗ್ತಾ ಇದ್ವಿ ಅಂದ್ರೆ ಇವಾಗ ನಮ್ ಕೈ ಸಿಗೋದಿಲ್ವಲ್ಲ, ಅದರಿಂದ ಅಂದ್ರೆ ಅಲ್ಲೇ ಬರ್ತಾರೆ ನಮ್ಗೆ, ಅವಾಗ ಅಲ್ಲೇ ಕಟ್ಬಿಟ್ಟು ತಗೋತೀವಿ. ಓಕೆ, ಅಂದ್ರೆ ಈಗ ಬ್ಯಾಂಕ್ ವ್ಯವಹಾರ ಅನ್ನೋದು ನಿಮಗೆ ತಿಳಿತು, ಗೊತ್ತಾಗಿದೆ ಸರ್ ಎಲ್ಲ. ಈಗ ನಿಮ್ ಹಾಗೇನೆ ನಿಮ್ಮ ಜೊತೆಗಿರುವಂತ ಎಲ್ಲ ಹೆಣ್ಮಕ್ಳು ಉತ್ತಮ ಆಲೂಗಡ್ಡೆ ಬೆಳೀತಾ ಇದ್ದಾರಾ? ಬೆಳೀತಾ ಇದ್ದಾರೆ. ಓಕೆ, ಈಗ ನಿಮ್ಗೆ ಇಳುವರಿ ಚೆನ್ನಾಗಿ ಬರ್ತಿದ್ಯಮ್ಮ ನೀವು ಬೆಳೀತಾ ಇರೋದು ಆಲೂಗಡ್ಡೆ? ಎಷ್ಟು ತೆಗಿತಾ ಇದ್ದೀರಿ ಇಳುವರಿ ಎಕರೆಗೆ? ಒಂದು ಎಕರೆಗೆ 8 ಚೀಲ 9 ಚೀಲ ಹಿಂಗೆಲ್ಲ ಹಾಕಿದ್ರೆ ಚೀಲದ ಲೆಕ್ಕದಲ್ಲಿ ನಾವು ಹಾಕ್ತೀವಿ ಸರ್ ಎಕರೆಗೆ. ಆಯ್ತು. ಅವಾಗ ಅಂದ್ರೆ ಒಂದು 120 ಚೀಲ 100 ಚೀಲ ಈ ತರ ಎಲ್ಲ ಬೆಳೀತಾ ಇದೀವಿ. ಹೌದಾ? ಹೌದು. ಮುಂಚೆ ಅಷ್ಟು ಬೆಳೀತಿತ್ತಿಲ್ವಾ? ಮುಂಚೆ ನಾವು ಬೆಳೀತಿದ್ದೆ, ಆದ್ರೆ ಈ ಬಿಸಿನೆ ಬಂದ್ಮೇಲೆ ನಮ್ಗೆ ವಿಚಾರಗಳು ಗೊತ್ತಾದ್ಮೇಲೆ ಇನ್ನು ಹೆಚ್ಚೆಚ್ಚು ಬೆಳೆ ಅವಕಾಶ ಆಗಿದೆ. ಈಗ ನಿಮ್ಮ ಅಕ್ಕಪಕ್ಕದಲ್ಲಿ ಹಳೆ ವಿಧಾನದಲ್ಲೇ ಬೆಳೀತಾ ಇದಾರೆ ಆಲೂಗಡ್ಡೆ ಅಲ್ವಾ? ಈಗ ನಿಮ್ಮನ್ ನೋಡಿ ಅವ್ರೇನಾದ್ರು ಹೇಳ್ತಾರ ನಾನು ಈ ತರ ಬೆಳಿಬೇಕು ಮುನ್ನೂರ್ಷ ಅಂತ? ಹೌದು ಸರ್, ಈಗ ಮುಕ್ಕಾಲ್ದಾಗ ಎಲ್ಲ ತಿಳ್ಕೊಂಡು ಮಾಡ್ತಾ ಇದಾರೆ ಸರ್. ಈಗ ನಿಮ್ಗೇನ್ ಅನ್ಸುತ್ತಮ್ಮ, ಈಗ ನೀವ್ ಹೇಗ್ ಆಲೂಗಡ್ಡೆ ಬೆಳೀತಿದ್ರೋ ಅದೇ ರೀತಿ ಎಲ್ರು ಬೆಳೀಲಿ ಅಂತ ಅನ್ಸುತ್ತಾ? ಹೌದು, ಅವ್ರಿಗೂ ಒಂದು ಮುಂದಕ್ಕೆ ಯಾವ್ದಾದ್ರು ಉಪಯೋಗ ಆಗಲಿ ಅಂತ ನಾವು ತಿಳ್ಕೊಂಡು ಬೆಳೀರಿ ಅಂತ ಹೇಳ್ತೀವಿ. ಎಷ್ಟೆಕರೆ ಬೆಳೀತೀರಿ ನೀವು ಆಲೂಗಡ್ಡೆನ? ನಾವು 1 ಎಕರೆ 1.5 ಎಕರೆ ಹಾಕೋತಿದ್ದೀವಿ. 1 ರಿಂದ 1.5 ಎಕರೆ? ಹೌದಾ? ಓಕೆ. ಖರ್ಚು ಎಷ್ಟು ಮಾಡ್ತೀರಿ ಅಂತ ಏನಾದ್ರು ಗೊತ್ತಿದ್ಯಾ? 1 ಎಕರೆಗೆ ಅಂದಾಜು ಖರ್ಚಿಗೆ ಅಂದಾಜು ಅಂದ್ರೆ 50-60 ಬರುತ್ತೆ. ಬಿತ್ತನೆದು ರೇಟ್ ಇರುತ್ತೆ ಅದು, ಮತ್ತೆ ಆಳು ಕಾಳಿಂದು ಎಲ್ಲ ಬರುತ್ತಲ್ವಾ, ಅದು ಎಲ್ಲ ನೋಡ್ಕೊಂಡು ನಾವು ಬೆಳೆ ಮಾಡ್ತೀವಿ. ಆದಾಯ ಎಷ್ಟು ಸಂಪಾದನೆ ಮಾಡ್ತಿದ್ರಿ? ಆದಾಯ ಉತ್ತಮ ಬೆಲೆ ಸಿಕ್ತದ್ರೆ ಪರವಾಗಿಲ್ಲ. ಇವತ್ತಿನಲ್ಲಿ ಬೆಲೆಗಳು ಒಂದ್ ಸ್ವಲ್ಪ ಏರುಪೇರು ಆಗ್ತಾ ಇದೆಯಲ್ಲ. ಕಳೆದ ಸಾಲದ ಹೇಳಿ, ಹೋದ ವರ್ಷದಲ್ಲಿ ಎಷ್ಟು ಖರ್ಚು ಮಾಡಿದ್ರಿ, ಎಷ್ಟು ಆದಾಯ ಬಂತು? ಹೋಗ್ತದ್ರಿ, ಖರ್ಚು ಎಲ್ಲ ಒಂದು 40-45 ಆಗಿತ್ತು ಸರ್. ಹೌದಾ? ಅಂದ್ರೆ ಚೆನ್ನಾಗಿ ಆದಾಯ ಮಾಡ್ತಾ ಇದ್ದೀರಿ ಆಲೂಗಡ್ಡೆ ಬೆಳೆದು. ಹೌದು. ಸಿದ್ದೇಶ್ ಅವರೇ, ಈಗ ನೀವು ಹೇಳಿ ಸಿದ್ದೇಶ್, ಈಗ ನೀವು ಹೇಳುವಂತಹ ಎಲ್ಲ ವಿಧಾನಗಳನ್ನ ಅಳವಡಿಸಿಕೊಳ್ಳೋದ್ರಿಂದ ಏನ್ ಅನುಕೂಲ ಆಗುತ್ತೆ ಆಲೂಗಡ್ಡೆ ಬೆಳೆಗಾರರಿಗೆ? ನಾವು ಹೇಳುವಂತಹ ಪದ್ಧತಿಗಳನ್ನ ಅಳವಡಿಸ್ಕೊಳ್ಳೋದ್ರಿಂದ ರೈತರಿಗೆ ಮೊದಲನೇದಾಗಿ ಖರ್ಚು ಕಡಿಮೆ ಆಗುತ್ತೆ. ಹೇಗೆ ಖರ್ಚು ಕಡಿಮೆ ಆಗುತ್ತೆ ಹೇಳಿ? ಖರ್ಚು ಹೇಗೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ, ನಾವು ಮೊದಲನೇದಾಗಿ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, 5 ದಿನಗಳಲ್ಲಿ ಉಳುಮೆ ಮಾಡಿಸ್ತಾ ಇದ್ರು ಖರ್ಚು ಜಾಸ್ತಿ ಆಗ್ತಾ ಇತ್ತು ಆ ಪದ್ಧತಿಯಲ್ಲಿ. ಸಿಂಗಲ್ ನಾಗಳು ಪ್ಲಸ್ ಕಲ್ಟಿವೇಟರ್ ಯೂಸ್ ಮಾಡೋದ್ರಿಂದ 3-4 ಸಾವಿರ ರೂಪಾಯಿ ದುಡ್ಡು ಬೀಳುತ್ತೆ ಒಂದು ಮೊದಲನೇದಾಗಿ. ಎರಡನೇದಾಗಿ ಬಿತ್ತನೆ, ಅದನ್ನ ಗ್ರೇಡಿಂಗ್ ಮಾಡ್ಕೊಂಡು ಅದನ್ನ ಇದು ಮಾಡ್ಕೊಂಡು ಇದು ಮಾಡೋದ್ರಿಂದ ರೋಗಗಳು 40% ಇಲ್ಲೇನೆ ಕಡಿಮೆ ಆಗುತ್ತೆ, ಅದರಲ್ಲೂ ಸಹ ಖರ್ಚು ಕಡಿಮೆ ಆಗುತ್ತೆ ಒಂದು. ಎರಡನೇ ನೆಕ್ಸ್ಟ್ ಬಿತ್ತನೆ ಮಾಡೋದಕ್ಕೆ ಜನಗಳನ್ನ ಜಾಸ್ತಿ ತಗೊಂತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಮೆಟ್ಟ ಇದ್ರು ಮುಂಚೆ ಹೋಯ್ತು, ಆ ಮೆಟ್ಟದನ್ನ ಬಿಟ್ಟು ಮಾಮೂಲಿ ಉದ್ದತಿ ನೇಗ್ಲೊಡಿತಾ ಇರೋದ್ರಿಂದ ಅದರಲ್ಲಿ 4 ಆಳಾದ್ರೆ ಒಂದ್ ಎಟ್ಟ ಅದೇ ಮೆಟ್ಟಿ ನಿಂತಂದ್ರೆ 8-12 ಆಳು ಇಲ್ಲಿ ಖರ್ಚು ಕಡಿಮೆ ಆಗುತ್ತೆ. ಮತ್ತೆ ನೆಕ್ಸ್ಟ್ ಇವರು ಆಗ್ತಕ್ಕಂಥ ಜಮೀನಿನ ಮಾಲೀಕರು ಏನಿದ್ದಾರೆ ಇವರಿಗೆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಮೊದಲನೇದಾಗಿ ಲೇಬರ್ ಅವ್ರಿಗೆ ಹೇಳಿದ್ರೆ ಇವ್ರು ಹೇಳಿದ್ದೆ ಇವ್ರು ಬರಲಿಲ್ಲ, ಆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಇನ್ನೊಂದು ಖರ್ಚು ಸಹ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇವರು ಮುಂಚಿತವಾಗಿ ಈ ಮರ ಹೊಡಿತಾ ಇದ್ರು, ಮರ ಹೊಡೆದ್ಬಿಟ್ಟು ಎಲ್ಲ ಮಣ್ಣನ್ನ ಇಳಿಸ್ತಾ ಇದ್ರು, ಇಳಿಸಿ ಮತ್ತೆ ಅದನ್ನ ಅಪ್ಗ್ರೇಟ್ ಮಾಡಿಬಿಟ್ಟು ಮತ್ತೆ ಮಣ್ಣೇರ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು, ಕಳೆ ತೆಗೆಯೋದಾಗಿರ್ಬೋದು ಇದೆಲ್ಲ ಖರ್ಚು. ಇದನ್ನೆಲ್ಲ ಏನ್ ಮಾಡಿದ್ವಿ ಅಂತ ಹೇಳುತ್ತೆ, ಇವರು ಬೀಜ ಹಾಕಿಬಿಟ್ಟು ಮಣ್ಣನ್ನ ಏರ್ಸಿದ್ರು ಅಂತ ಹೇಳುತ್ತೆ ಮುಗಿತು. ಅದ್ರ ಮಣ್ಣ ಏರ್ಸಿದ ಕೂಡಲೇ ಕಳೆನಾಶಕನ ಸ್ಪ್ರೇ ಮಾಡೋದಿಕ್ಕೆ ನಾವು ನಮ್ಮ ಕಡೆಯಿಂದ ಕಳೆನಾಶಕ ಸ್ಪ್ರೇ ಮಾಡೋದ್ರಿಂದ ಕಳೆ ಅವಾಯ್ಡ್ ಆಗುತ್ತೆ. ಕಳೆ ತೆಗೆಯಂತ ಲೇಬರ್ಸ್ ಖರ್ಚು ಉಳಿಯುತ್ತೆ. ನೆಕ್ಸ್ಟ್ ಅರ್ಥ ಬೇಸಾಯ ಮಾಡ್ತಕ್ಕಂಥ ಖರ್ಚು ಉಳಿಯುತ್ತೆ ಇವರಿಗೆ, ಇಷ್ಟೆಲ್ಲ ಖರ್ಚು ಉಳಿಯುತ್ತೆ. ನೆಕ್ಸ್ಟ್ ಬೀಜೋಪಚಾರ ಮುಂಚಿತವಾಗಿ ಮಾಡೋದ್ರಿಂದ ರೋಗಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಆ ರೋಗಕ್ಕೆ ಉಪಯೋಗಿಸ್ತಿದ್ದಂತಹ ಔಷಧಿಯ ಖರ್ಚನ್ನ ಕಡಿಮೆ ಮಾಡಿಬಿಟ್ಟು ಆ ಖರ್ಚು ಎಲ್ಲಿ ಉಳಿತಾಯ ಆಗಿದ್ದನ್ನ ಇವರು ಲಘು ಪೋಷಕಾಂಶಗಳನ್ನ ಕೊಟ್ರೆ ಇಳುವರಿ ಜಾಸ್ತಿ ಆಗುತ್ತೆ. ಏನೇನ್ ಲಘು ಪೋಷಕಾಂಶಗಳನ್ನ ಕೊಡಬೇಕು ಅಂತೀರಿ ಆಲೂಗಡ್ಡೆಗೆ? ಸರ್ ಇದಕ್ಕೆ ಟೋಟಲ್ 16 ಪೋಷಕಾಂಶಗಳು ಬೇಕು. ಇದರಲ್ಲಿ ನೈಸರ್ಗಿಕವಾಗಿ 3 ಸಿಗುತ್ತೆ, ಜಲಜನಕ, ಇಂಗಾಲ, ಆಮ್ಲಜನಕ. ನೆಕ್ಸ್ಟ್ ಪ್ರಾಥಮಿಕ ಪೋಷಕಾಂಶವಾಗಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಇವು ಅಂತ ಹೇಳಿದ್ರೆ 126 DAP ಪ್ಲಸ್ ಇವೆರಡರಲ್ಲಿ ಒಂದ್ ಹಾಕ್ಬೇಕು, ಮತ್ತೆ ಗಟ್ಟಿ ಗೊಬ್ಬರಗಳು ಎರಡನ್ನೂ ಹಾಕ್ಬೋದು, 126 ಹಾಕ್ಬೇಕು ಇಲ್ಲ DAP ಹಾಕ್ಬೇಕು. ಇವೆರಡರ ಜೊತೆಲಿ ಒಂದು ಪೊಟ್ಯಾಷನ್ನ ಸೇರಿಸಬೇಕು. ನೆಕ್ಸ್ಟ್ ದ್ವಿತೀಯ ಪೋಷಕಾಂಶವಾಗಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್, ಸೆಟ್ರೇಟ್ ಅಂತ ಒಂದು ಸಿಗುತ್ತೆ. ಆ ಸೆಟ್ರೇಟ್ 500 ರೂಪಾಯಿ ಚೀಲ ಸಿಗುತ್ತೆ. ಅದು ಈ 3 ಪೋಷಕಾಂಶಗಳನ್ನ ಹೊಂದಿರುತ್ತೆ. ಇದನ್ನ ಬಿತ್ತನೆ ಪೂರ್ವವಾಗಿ ಕೊಡಬೇಕು. ನೆಕ್ಸ್ಟ್ ಲಘು ಪೋಷಕಾಂಶಗಳಾಗಿ ಸ್ಪ್ರೇ ಕೊಡ್ತಕ್ಕಂಥದ್ದು, ಆ ಸ್ಪ್ರೇ ನಲ್ಲಿ ಕನಿಷ್ಠ ಅಂತಂದ್ರು 6-7 ಪೋಷಕಾಂಶಗಳು ಇರಬೇಕು. ಆ ತರದನ್ನ ನಾವು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿ ಏನೇನು ಇರಬೇಕು ಅಂತ ಹೇಳಿದ್ರೆ ಜಿಂಕ್, ಮೆಗ್ನೀಷಿಯಮ್, ಐರನ್, ಬೋರಾನ್, ಕಾಪರ್, ಕ್ಲೋರಿನ್ ಮತ್ತೆ ಮೆಲ್ಬಿಡಮ್. ಇಷ್ಟು ಪೋಷಕಾಂಶಗಳನ್ನ ಗಿಡಕ್ಕೆ ಕಂಪಲ್ಸರಿ, ನಾವು ಆಲೂಗಡ್ಡೆ ಬೆಳೆಗೆ ಕಂಪಲ್ಸರಿ 16 ಪೋಷಕಾಂಶಗಳನ್ನು ನಾವು ಬೇಕಾಗುತ್ತೆ. ಅದರಲ್ಲಿ ಈ 7 ಸ್ಪ್ರೇ ಮೂಲಕ ನಾವು ಕಂಪಲ್ಸರಿ 2-3 ಟೈಮ್ ನಾವು ಕೊಡಲೇಬೇಕು. ಜೀವಾಣ ಗೊಬ್ಬರಗಳನ್ನ ಏನಾದ್ರೂ ಕೊಡ್ತೀರಾ ಆಲೂಗಡ್ಡೆಗೆ? ಜೀವಾಣು ಗೊಬ್ಬರಗಳನ್ನ ಸರ್ ಕೊಡ್ತಾ ಇದ್ದೀನಿ. ಜೀವಾಣು ಗೊಬ್ಬರಗಳನ್ನ ಯಾವ ರೀತಿ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಒಂದು 200 KG ಬೇನೆಂಡಿ ಜೊತೆಲಿ ಅಂದ್ರೆ ಆತನ ಭಾಗಕ್ಕೆ ಯಾವ ರೋಗ ಇದೆ, ಯಾವ್ದು ಕೊರತೆ ಇದೆ ಅನ್ನೋದ್ರ ಆಧಾರದ ಮೇಲೆ ನಮ್ಮ ತಾಂತ್ರಿಕ ಸಲಹೆಗಾರರು ಇದ್ದಾರೆ ನಾರಾಯಣಗೌಡ ಅಂತ, ಅವ್ರ ಕಡೆಯಿಂದ ಸಜೆಷನ್ ಆಗಿರ್ತಕ್ಕಂಥದ್ದು ಟ್ರೈಕೋಡರ್ಮ, ಸುಡಮನಸ್, ಸ್ಪೆಷಲಿಸ್ಟ್ ಮತ್ತೆ ಸೆಸಿಲೋಮೈಟ್, ಇವ್ ನಾಲ್ಕನ್ನ ಸಜೆಸ್ಟ್ ಮಾಡಿದರೆ ಇವ್ ನಾಲ್ಕನ್ನ ಒಂದು 20 ದಿನ ಮುಂಚಿತವಾಗಿ ತಗೊಂಡ್ ಬಂದು ಬೇವಿನಿಂಡಿ ಜೊತೆ ಮಿಕ್ಸ್ ಮಾಡಿ, ಅದು ಮಿಕ್ಸ್ ಮಾಡೋದು ಹೆಂಗೆ ಯಾವ ರೀತಿ ಮಿಕ್ಸ್ ಮಾಡ್ಬೇಕು ಅಂತ ಹೇಳಿದ್ರೆ, ಆ ಬೇವಿನಿಂಡಿ ಒಂದು 1.5 ಅಷ್ಟು ಹೈಟ್ ಇರಬೇಕು, ಉದ್ದ ಮತ್ತೆ ಅಗಲ ಎಷ್ಟಾದ್ರೂ ನಡೆಯುತ್ತೆ. ಅದಕ್ಕೆ ಟ್ರೈಕೋಡರ್ಮ, ಸುಡಮನಸ್ ಮತ್ತೆ ಬೆಸಿಲಿಸ್ಟ್, ಬೆಸಿಲೋಮೈಸಸ್ ನಾಲ್ಕು ತರದ ಏನಿದೆ, ಈ ಸೂಕ್ಷ್ಮ ಜೀವಿಗಳನ್ನ ಮಿಕ್ಸ್ ಮಾಡ್ಬಿಟ್ಟು ತೆಳುವಾಗಿ ನೀರಾಕ್ಬೇಕು. ಅಂದ್ರೆ ಜಾಸ್ತಿ ನೀರಾಕ್ಬಾರ್ದು, ನೀರಾಕ್ಬಾರ್ದು, ನೀರ್ ಹರಿದು ಹೋಗ್ಬಾರ್ದು. ಅದರಿಂದ ಈ ಎಕ್ಸಾಂಪಲ್ ಕೊಡ್ಬೇಕು ಅಂತ ಹೇಳಿದ್ರೆ, ನಾವು ರೊಟ್ಟಿ ಹಾಕಲಿಕ್ಕೆ ಹಳ್ಳಿ ಕಡಲಿ ರೊಟ್ಟಿ ಆಟಲಿಕ್ಕೆ ಉಪ್ರಿಕೇಟ್ ಮಾಡ್ಕಂತೀವಿ, ಆ ಉಪ್ರಿಕೇಟ್ ಅಲ್ಲಿ ಹಿಂಡಿದ್ರೆ ನೀರ್ ಬರಲ್ಲ, ಹಸಿರು. ಆ ರೀತಿ ನಾವು ಈ ಬೇನೆಂಡಿದ ಮಿಕ್ಸ್ ಮಾಡ್ಬಿಟ್ಟು 3 ದಿನಕ್ಕೊಂದ್ಸಲ ಅದನ್ನ ಮಿಕ್ಸ್ ಮಾಡ್ತಾ ಹೋಗ್ಬೇಕು. ನೀರಿನಂಶ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಅದನ್ನ ಮತ್ತೊಂದ್ಸಲ ತೆಳುವಾಗಿ ನೀರಾಕ್ಬಿಟ್ಟು ಅದನ್ನ ಮಿಕ್ಸ್ ಮಾಡ್ಬಿಟ್ಟು ಅದನ್ನ ನೆರಳಲ್ಲಿ ಇರ್ಬೇಕು ಬಹುಮುಖವಾಗಿ. ಈ ರೀತಿ ಒಂದು 20 ದಿನ ಮಾಡಿದ್ರೆ ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳು ಬೆಳಕಂತವೆ. ಆ ಸೂಕ್ಷ್ಮಾಣು ಜೀವಿಗಳು ಬೆಳೆದಂತಹ ಅಂದ್ರೆ ಶಕ್ತಿವಂತಗೊಳಿಸಿದ ಬೇವಿನಿಂಡಿ ಅಂತ ಕರಿತೀವಿ ಅದನ್ನ ನಾವು. ಅದನ್ನ ನಾವು ಸಾಲು ಹೊಡೆದು ಸಾಲಲ್ಲಿ ಬೇಕಾದ್ರೂ ಹಾಕ್ಬೋದು, ಇಲ್ಲ ಅಂತ ಹೇಳಿದ್ರೆ ಆ ಸಾಲು ಮುಚ್ಚಿದ್ಮೇಲೆ ಅದ್ರ ಮೇಲೆ ಮಣ್ಣು ಏರ್ಸಿದ್ನ ಮುಂಚಿತವಾಗಿ ಅದ್ರ ಮೇಲೆ ಬಿಟ್ಬಿಟ್ಟು ನಾವು ಮಣ್ಣನ್ನ ಏರ್ಸಿದ್ರೆ ನಾವು ಭೂಮಿಯಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾಣು ಜೊತೆಗೆ ಹೊರಗಿಂದ ಸೂಕ್ಷ್ಮಾಣು ಜೀವಿಗಳನ್ನ ಕೊಟ್ಬಿಟ್ಟು ಅದರ ಸಂಖ್ಯೆಯನ್ನ ಜಾಸ್ತಿ ಮಾಡಿದ್ರೆ ಈ ಬ್ಯಾಕ್ಟೀರಿಯಾ, ಈ ಕೆಲವೊಂದು ರೋಗಗಳು ಬರ್ತವೆ, ಸ್ವರ್ಗ ರೋಗ ಅಂತ ಬರುತ್ತೆ, ಆ ರೋಗ ಬಂದ್ರೆ ಕಂಟ್ರೋಲ್ ಆಗುತ್ತೆ. ಈ ತರದ ರೋಗಗಳು ಕೊಳೆ ರೋಗ ಆಗಿರ್ಬೋದು, ಎಲೆಕ್ಟ್ರಿಕ್ ರೋಗ ಆಗಿರ್ಬೋದು, ಈ ತರದ ರೋಗಗಳನ್ನ ಆಲ್ಮೋಸ್ಟ್ ಕಂಟ್ರೋಲ್ ಮಾಡಬಹುದು. ಲಾವಣ್ಯ ಅವರೇ, ಆಲೂಗಡ್ಡೆ ಬೆಳಿತಿರಲ್ಲ, ಗುಣಮಟ್ಟ ಚೆನ್ನಾಗಿರುತ್ತೆ ಆಲೂಗಡ್ಡೆ? ಅದು ಉತ್ತಮ ಆಗಿರುತ್ತೆ. ಉತ್ತಮ ಅಂತ ಹೇಗೆ ಹೇಳ್ತೀರಿ? ಉತ್ತಮ ಅಂದ್ರೆ ದಪ್ಪ ಬರುತ್ತೆ, ಮತ್ತೆ ಹಸಿರು ಬರಲ್ಲ, ಗೋಳಿ ಜಾಸ್ತಿ ಬರಲ್ಲ, ಮತ್ತೆ ಶೈನಿಂಗ್ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಹೊಳೆಯುತ್ತೆ. ಈಗ ಆಲೂಗಡ್ಡೆ ನೀವು ಬೆಳೆದದ್ದನ್ನ ನೀವು ಬಳಸ್ತೀರಾ? ಹೌದು ಸರ್, ಬಳಸ್ತೇವೆ. ನಾವು ಏನೇನ್ ಮಾಡ್ಕೋತೀರಮ್ಮ ಆಲೂಗಡ್ಡೆನಲ್ಲಿ? ಆಲೂಗಡ್ಡೆ ಚಿಪ್ಸ್ ಮಾಡ್ತೀವಿ, ಸಾಂಬಾರು, ಅದ್ರಲ್ಲಿ ಯಾವ ತರ ವೆರೈಟೀಸ್ ಬರುತ್ತೆ ಅದ್ರ ಮಾಡ್ಕೋತೀವಿ. ಹೇಳಿ, ನಾನು ಒಂಚೂರು ತಿಳ್ಕೊತೀನಿ. ಪಲ್ಯ ಮಾಡ್ತೀವಿ, ಚಿಪ್ಸ್ ಮಾಡ್ತೀವಿ, ಆಮೇಲೆ ಗೊಜ್ಜುಗಳು ಅದೆಲ್ಲ ಮಾಡ್ಕೋತೀವಿ. ಸಾಂಬಾರ್ ಮಾಡ್ತೀರಿ ಅಂತ ಹೇಳಿದ್ರೆ, ವಿಶೇಷವಾದ ಏನು ಮಾಡಲ್ವ ಆಲೂಗಡ್ಡೆನಲ್ಲಿ? ಏನ್ ಮಾಡ್ತಾರೆ ಸರ್? ಚಿಪ್ಸ್ ಆಗಿ ಮಾಡ್ತೀರಿ ಹೇಳಿ. ಹೋಗ್ಲಿ, ಚಿಪ್ಸ್ ಅದನ್ನ ಕುರಿಸ್ಬಿಟ್ಟು ಬೇಯಿಸ್ಬಿಟ್ಟು ಒಣಗಿಸ್ತೀವಿ. ಒಣಗಿಸ್ಬಿಟ್ಟು ಆಮೇಲೆ ಎಣ್ಣೆಗೆ ಹಾಕೊಂಡು ತಿಂತಾರೆ. ತಿಂತಾರೆ ಅಂದ್ರೆ ನೀವು ತಿನ್ನಲ್ವೇ? ತಿಂತೀವಿ ಸರ್ ನಾವು. ಅಲ್ವಾ, ಅಂದ್ರೆ ಗೆಂಡೆ ಬರೀ ಬೆಳೆಯೋದೇ ಅಲ್ಲ, ಅದನ್ನ ನಿಮ್ಮ ಆಹಾರದಲ್ಲೂ ಬಳಕೆ ಮಾಡ್ತೀರಿ? ಬಳಸ್ತಾ ಇದೀವಿ. ಅಲ್ಲ, ತುಂಬಾ ಜನ ವಾಯು ಅಂತ ತಿನ್ನಕ್ ಹೋಗಲ್ಲ ಆಲೂಗಡ್ಡೆ, ನಾವು ಬೆಳೆದಿರ್ತೀವಲ್ಲ ಅದರಿಂದ ನೋಡ್ಬಿಟ್ಟು ಬಳಸ್ತೀವಿ. ಅಲ್ವೇ, ನೀವು ಮಾಡೋ ಯಾವ ಅಡಿಗೆ ನಿಮ್ ಯಜಮಾನ್ರಿಗೆ ಇಷ್ಟ ಆಲೂಗಡ್ಡೆನಲ್ಲಿ? ಅಲ್ಲಿಯವ್ರಿಗೆ ಏನು ಸಾಮಾನ್ಯ ಎಲ್ಲ ಈಗಂದ್ರೆ ಎಲ್ಲ ಇಷ್ಟಪಡ್ತಾರೆ. ಅಲ್ಲಮ್ಮ, ನೀವ್ ಏನ್ ಚೆನ್ನಾಗ್ ಮಾಡ್ತೀರಾ ಅಂತ ಕೇಳ್ತಿದೀನಿ. ಪಲ್ಯ ಮಾಡ್ತೀವಿ, ಚಿಪ್ಸ್ ಎಲ್ಲ ಮಾಡ್ಕೊಂಡಿರ್ತೀವಲ್ಲ, ಯಾವ್ದಾದ್ರು ಇಷ್ಟಪಡ್ತಾರೆ. ಬಹಳ ರುಚಿಯಾಗಿರುತ್ತ ನಿಮ್ಮ ಜಮೀನಿನಲ್ಲಿ ನೀವು ಬೆಳೆಯೋ ಆಲೂಗಡ್ಡೆ? ಓಕೆ, ಏನೇನ್ ಗೊಬ್ಬರ ಹಾಕ್ತೀರಿ, ಯಾವ ತರ ಬೆಳೆತೀರಿ, ಯಾವ ತರ ರೋಗ ಎಲ್ಲ ಹತೋಟಿ ಮಾಡ್ತೀರಿ ಒಂಚೂರು ಹೇಳ್ಬಿಡಿ ಅಮ್ಮ. ಆಲೂಗಡ್ಡೆ ಹಾಕೋಕ್ಕಿಂತ ಮುಂಚೆ ನಾವು ಹೊಲಕ್ಕೆ ಹಸುವಿನ ಗೊಬ್ಬರ ಇರುತ್ತಲ್ಲ ಸರ್ ದನಿಂದು, ಅದನ್ನ ಹಾಕೊಂಡು ಉಳುಮೆ ಮಾಡ್ಬಿಟ್ಟು ಫಸ್ಟ್. ದನ ಸಾಕಿದೀರಾ? ಇಲ್ಲ ಸರ್, ಇವಾಗ ಕಟ್ಕೊಂಡಿಲ್ಲ ನಾವು ಹಸುಗಳನ್ನ. ಯಾಕೆ? ಕೆಲಸ ಮಾಡಕ್ ಆಗ್ತಾ ಇರಲಿಲ್ಲ, ಅವಾಗೋಸ್ಕರ ಸರ್ ಸ್ವಲ್ಪ ಬಿಟ್ಟಿದೀವಿ, ತಗೋಬೇಕು. ಆಯ್ತು, ಖರೀದಿ ಮಾಡ್ತೀರಿ, ಹಾಕ್ತೀರಿ ಹಟ್ಟಿ ಗೊಬ್ಬರ, ಆಮೇಲೆ ಆಮೇಲೆ ಆಲೂಗಡ್ಡೆ ಹಾಕ್ಬೇಕು ಅನ್ನೋ ಟೈಮಲ್ಲಿ ನಾವು ಇದು ಪೊಟಾಸಿನ ಹಾಕ್ಬಿಟ್ಟು ಒಂದು ವಾರ ಇದ್ದ ನಂಗೆ ಉಳುಮೆ ಮಾಡ್ಬಿಟ್ಟು ಬಿಡ್ತೀವಿ. ಆಮೇಲೆ ಆಲೂಗಡ್ಡೆ ಹಾಕ್ಬೇಕಾದ್ರೆ DAP ಅದು ಎಲ್ಲ ಹಾಕ್ತೀವಿ ಸರ್. ಹಾಕ್ಬಿಟ್ಟು ಆಲೂಗಡ್ಡೆ ಎಲ್ಲ ಹಾಕಿ ಬೆಳೆಸ್ತೀವಿ. ಅವ್ರು ಬೇವಿನಿಂಡಿ ಜೀವಾಣು ಗೊಬ್ಬರ ಅಂತೆಲ್ಲ ಹೇಳಿದ್ರಲ್ಲ, ಉದ್ದನೆ ಪಟ್ಟಿ, ಅವನ್ನೆಲ್ಲ ಏನ್ ಹಾಕಲ್ವಾ? ಅಂದ್ರೆ ಹಿಂದಿನಿಂದ ರೂಢಿ ಮಾಡ್ಕೊಂಡಿರ್ಲಿಲ್ಲ ಸರ್, ಇವಾಗೆಲ್ಲ ಹೇಳ್ತಾ ಇದಾರೆ ಅದನ್ನ ರೂಢಿ ಮಾಡ್ಬೇಕು ಸರ್, ಮಾಡ್ಕೋತಾ ಇದಾರೆ ಕೆಲವರು. ಕೆಲವರು ನೋಡೋಣ ಅಂತ ಇದನ್ನೇ ಬಳಸ್ತಾ ಇದಾರೆ, ನಾವು ಹಾಕ್ತಾ ಇದೀವಿ. ನಿಮ್ ಬಗ್ಗೆ ಹೇಳಿ, ನೀವು ಬಳಸ್ತಿದೀರಾ? ಹಾ, ಬಳಸ್ತಾ ಇದೀವಿ ಸರ್. ನಿಮ್ಮ ಬೆಳೆಗೆ ರೋಗ ಏನ್ ಬರಲ್ವೇ ನಮ್ಮ ಅಷ್ಟೊಂದು? ಬಂದ್ರು ನಾವು ಔಷಧಿಗಳನ್ನ ಸಿಂಪಡಣೆ ಮಾಡ್ತೀವಿ. ಹೌದಾ? ಅಂದ್ರೆ ಸುಮ್ನೆ ಯಾವ್ದೋ ಒಂದ್ ಔಷಧಿ ತಂದು ಹೊಡಿತಿರೋ ಅಥವಾ ಏನ್ ರೋಗ ಬಂದಿದೆ ಏನ್? ಆಲೂಗಡ್ಡೆ ಬಿತ್ತನೆ ಮಾಡ್ಬೇಕಾದ್ರೆ ಒಂದ್ ಎರಡು ದಿವಸ ಕುಯ್ಬೇಕಾದ್ರೆ ನಾವು ಸ್ಪ್ರೇ ಮಾಡ್ಬಿಟ್ಟಿರ್ತೀವಿ, ಆಮೇಲೆ ಜಮೀನಿಗೆ ಹಾಕಿದ ಮೇಲೆ ಅದು ಎಲ್ಲ ಬೆಳೆದ್ ಬಂದ್ಮೇಲೆ M45 ಹೊರಡಿಸಿದೆ ಸರ್. ಆಯ್ತು, ವಾರಕ್ಕೊಂದ್ಸಲಿ ಇಲ್ಲ ವಾರವನ್ನು 10 ದಿವಸಕ್ಕೆ ಒಂದ್ಸರಿ ನಾರು ಸ್ಪ್ರೇ ಮಾಡ್ತೀವಿ. ಆಮೇಲೆ ಮತ್ತೆ ವಾರವಾರ ಅದು ರೋಗ ಹರಡದಂಗೆ ನಾವು ಸಿಂಪಡಣೆ ಮಾಡ್ತಾ ಇರ್ತೀವಿ. ಅಂಗಮಾರಿ ರೋಗ ಏನ್ ಬರಲ್ವಾ ನಿಮ್ ಬೆಳೆಗೆ? ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಆಗಿದೆ. ಹೌದಾ? ಆಲೂಗಡ್ಡೆ ಬೆಳೆಯೋಕೆ ಖುಷಿ ಇದೆಯಾ? ಯಾಕಾರು ಬೆಳಿಬೇಕಪ್ಪ ಗೆಂಡೆನ ಅಂತ ಅನ್ಸಲ್ವಾ? ಇಲ್ಲ ಇಲ್ಲ, ಆ ತರ ಏನಿಲ್ಲ. ಓಕೆ, ಎಲ್ಲಾ ಮಹಿಳೆಯರು ಹಾಗೆ ಅಂತಾರ? ಹೌದು ಸರ್, ಇವತ್ತಿನ ಈ ಸುಲಭ ಉಪಯೋಗ ಬಂದ್ಮೇಲೆ ಎಲ್ಲರೂ ಬೆಳೀತಾ ಇದ್ದಾರೆ. ಹಾ, ಒಂದು ಆದಾಯ ಬರುತ್ತೆ, ಬಹಳ ಬೇಗ ದುಡ್ಡು ಸಿಗತ್ತೆ, ಆಮೇಲೆ ಖರ್ಚು ಕೂಡ ಕಡಿಮೆ ಆಗುತ್ತೆ. ಅಂದ್ರೆ ಜಾಸ್ತಿ ಜನನು ಬೇಕಾಗಿತ್ತು ಎತ್ತಿನಲ್ಲಿ ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತೀವಿ. ಇವಾಗ ಈ ಟ್ರ್ಯಾಕ್ಟ್ರು ಆಲೂಗಡ್ಡೆ ಬಿತ್ತನೆ ಮಾಡೋ ಬರೋದ್ರಿಂದ ಒಂದ್ ಗಂಟೆ ಎರಡ್ ಗಂಟೆ ಅಷ್ಟೊತ್ತಿ ಕೆಲಸ ಮುಗಿಸ್ಕೊಂಡು ನಾವು ಮನೆಗೆ ಬರ್ಬೋದು. ಓಕೆ, ಅಂದ್ರೆ ಈಗ ಸಂಪಾದನೆ ಮಾಡಿದ ದುಡ್ಡೆಲ್ಲ ನಿಮಗೆ ಕೊಡ್ತಾರ ಅಥವಾ ಅವರೇ ಇಟ್ಕೋತಾರ ನಿಮ್ ಯಜಮಾನ್ರು? ಮನೆಗೆ ಅಂತ ಎಲ್ಲ ಇಟ್ಕೋಬೇಕಲ್ವ ಸರ್ ಇವತ್ತಿನಲ್ಲಿ. ಓಕೆ, ನೀವೇ ಗೃಹಲಕ್ಷ್ಮಿ, ನಿಮಗೆ ಕೊಡ್ತಾರೆ. ಹೌದು. ಓಕೆ, ಸಂತೋಷವಾಗಿದ್ದೀರಾ ಲಾವಣ್ಯ ಅವರ? ಚೆನ್ನಾಗಿದ್ದೀವಿ. ಬೇರೆ ಹೆಣ್ಮಕ್ಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಸ್ವಲ್ಪ ಸ್ವಲ್ಪ ಇದ್ದಲ್ಲೇ ನಾವು ತರ ಬೆಳೆಗಳನ್ನೆಲ್ಲ ಕುಡಿಸ್ಕೊಂಡು ಮಾಡ್ಕೊಂಡು ಉಳಿತಾಯ ಮಾಡ್ಕೊಂಡು ಮತ್ತೆ ಈ ಸಂಘಗಳು ಅಂತ ಮಾಡ್ಕೊಂಡ್ರೆ ಹೆಚ್ಚಿನ ಅನುಕೂಲನೂ ಸಿಗುತ್ತೆ, ಯಾವ್ದು ಉಪಯೋಗನಾರು ಆಗುತ್ತೆ. ಈಗ ಆಲೂಗಡ್ಡೆ ಈ ವರ್ಷನೂ ಹಾಕ್ತೀರಿ? ಹಾಕಿದ್ದೀವಿ ಸರ್ ನಾವು ಇವಾಗ. ಒಳ್ಳೇದಮ್ಮ, ಒಳ್ಳೆ ಇಳುವರಿ ಬರ್ಲಿ. ಸಿದ್ದೇಶ್ ಅವರು ಅಂತಿಮವಾಗಿ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಸರ್, ನಮ್ ಕಡೆಯಿಂದ ಒಂದು ರೈತರಿಗೆ ಸಜೆಷನ್, ನಮ್ಮ ಯೋಜನೆ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅವತ್ತಿನಿಂದಲೂ ಕೀಟನಾಶಕವನ್ನ ಬಳಸ್ಬೇಡಿ ಅಂತ. ಹುಳು ಸಾಯುತ್ತೆ ಅಂತಂದ್ಮೇಲೆ ಮನುಷ್ಯನ ದೇಹಕ್ಕೆ ಎಫೆಕ್ಟ್ ಆಗಲ್ಲ ಅನ್ನೋದಿಲ್ಲ, ಅದರಿಂದ ಮಾತಿಲ್ಲ ತೊಂದರೆ ಆಗುತ್ತೆ. ಬೇ ಮಾಡೋ ಅಂತವ್ರಿಗೂ ಸಹ ತೊಂದರೆ ಆಗುತ್ತೆ, ಅದನ್ನ ಬೇ ಮಾಡಿ ಬೆಳೆ ಬೆಳೆದಿರ್ತಕ್ಕಂಥವ್ರು ತಿಂತಾರಲ್ವ, ತಿಂದರಿಗೂ ಸಹ ತೊಂದರೆ ಆಗುತ್ತೆ. ಆ ಬೆಳೆಗೆ ಕೀಟ ಬಂದು ಕೀಟ ತಿಂದ್ರು ಸಹ ಏನೂ ಆಗಲ್ಲ. ಅದರಲ್ಲಿ ಮಿತ್ರ ಕೀಟ, ಶತ್ರುಕೀಟ ಅಂತ ಎರಡು ರೀತಿಯ ಕೀಟಗಳಿರುತ್ತೆ. ಅದರಲ್ಲಿ ನಾವು ಶತ್ರು ಕೀಟಗಳನ್ನ ಬೆಳೆ ಹಾಳು ಮಾಡ್ತಾ ಇದೆ ಅಂತಂದ್ಬಿಟ್ಟು ಶತ್ರು ಕೀಟನ ಸಾಯಿಸಕ್ಕೋಸ್ಕರವಾಗಿ ನಾವು ಕೀಟನಾಶಕನ ಸ್ಪ್ರೇ ಮಾಡಿದ್ರೆ ಅದ್ರ ಜೊತೆಯಲ್ಲಿ ಮಿತ್ರ ಕೀಟಗಳು ಸಹ ಸಾಯುತ್ತೆ, ಅದರಿಂದ ಇನ್ನೊಂದು ರೋಗ ಕ್ರಿಯೇಟ್ ಆಗುತ್ತೆ, ಉತ್ಪತ್ತಿ ಆಗುತ್ತೆ. ಮತ್ತೆ ಏನ್ ಮಾಡ್ಬೇಕು ಅದಕ್ಕೆ ಸರ್? ಅದಕ್ಕೆ ಕೀಟ ತಿಂದೋದ್ರೂ ಪರವಾಗಿಲ್ಲ, ಎಲೆ ಹಾಳಾದ್ರೂ ಸಹ ಇಳುವರಿಯಲ್ಲಿ ಯಾವುದೇ ಬದಲಾವಣೆ ಆಗಲ್ಲ. ಆ ಉದ್ದೇಶಕ್ಕೆ ಕೀಟನಾಶಕವನ್ನ ಉಪಯೋಗಿಸಲೇಬಾರದು. ಇನ್ನೊಂದು, ತೀರಾ ನಮಗೆ ತಡ್ಕೊಳಕಾಗ್ತಿಲ್ಲ ಸರ್, ನೋಡಕ್ ಆಗ್ತಾ ಇಲ್ಲ, ನಾವು ಉಪಯೋಗಿಸ್ಲೇಬೇಕು ಅಂತ ಹೇಳುತ್ತೆ. ಬೇವಿನ ಎಣ್ಣೆ ಸಿಗುತ್ತೆ, ಬೇವಿನ ಎಣ್ಣೆನ ಸ್ಪ್ರೇ ಮಾಡಿದ್ರೆ ಕೀಟ ಹತೋಟಿಗೆ ಬರುತ್ತೆ. ಇದು ನಿಮ್ಮ ಸಲಹೆ? ಹೌದು. ಒಳ್ಳೇದು ಸಿದ್ದೇಶ್ ಅವರೇ ಮತ್ತೆ ಲಾವಣ್ಯ ಅವರೇ, ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಲಾವಣ್ಯ ಅವರೇ? 93 8 0 4 4 7 8 2 6. ಇನ್ನೊಂದ್ಸರಿ ಹೇಳ್ತೀರಾ? 93 8 0 4 4 7 8 2 6. ಇನ್ನೂ ಒಂದ್ಸರಿ? 93 8 0 4 4 7 8 2 6. ತಮ್ದು ಸಿದ್ದೇಶ್ ಅವರೇ? 8 7 9 2 6 7 1 7 1 1. ಇನ್ನೊಮ್ಮೆ? 8 7 9 2 6 7 1 7 1 1. ಇನ್ನೂ ಒಂದ್ಸರಿ ಹೇಳ್ಬಿಡಿ. 8 7 9 2 6 7 1 7 1 1. ಒಳ್ಳೇದು ಸಿದ್ದೇಶ್ ಅವರೇ ಹಾಗೂ ಲಾವಣ್ಯ ಅವರೇ, ಇದುವರೆಗೂ ಆಲೂಗಡ್ಡೆ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ, ವಂದನೆಗಳು, ಒಳ್ಳೇದಾಗ್ಲಿ, ನಮಸ್ಕಾರ. ಇದುವರೆಗೆ ಸುಧಾರಿತ ಆಲೂಗಡ್ಡೆ ಬೇಸಾಯ ಈ ಕುರಿತ ಸಂವಾದ ಕೇಳಿದಿರಿ. ಇದರಲ್ಲಿ ಭಾಗವಹಿಸಿದ್ದವರು ಸುಸ್ಥಿರ ಆಲೂಗಡ್ಡೆ ಬೆಳೆ ಯೋಜನೆಯ ಸಂಯೋಜಕರಾದ ಎಂಟಿ ಸಿದ್ದೇಶ್ ಹಾಗೂ ಹಾಸನ ತಾಲೂಕು ತೇಜೂರಿನ ಲಾವಣ್ಯ. ಇಲ್ಲಿಗೆ ಇಂದಿನ ಈ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಚಿನ್ನದ ಗೆಂಡೆ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಸಾವಯವದಲ್ಲಿ ಕೃಷಿಯ ಮಾಡಲು ಮಣ್ಣಿಗೂ ನಮಗೂ ಆರೋಗ್ಯ. ಇದುವರೆಗೂ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ ಚಿನ್ನದ ಗೆಂಡೆ ಕೇಳಿದಿರಿ. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಗ್ರೀನ್ ಇನ್ನೋವೇಷನ್ ಸೆಂಟರ್, ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ, ಹಾಸನ.